ಇಲ್ಲಿ ಸಾವಯವದಲ್ಲಿ ಬೆಳಿಬೇಕಂತ ಒಂದು ರಿಸಲ್ಟ್ ಚೆನ್ನಾಗಿ ಕಾಣಕ್ ಹಚ್ಚತ್ತರಿ. ನಮ್ಮ ಭೂಮಿ ಫಸ್ಟ್ಗೆ ಬೆಳೆಯೋದು ಒಂದು 20 ಸೇರ್ ಸಜ್ಜಿ ಬೆಳಿತೈತ್ರಿ. ಅಂತದನ್ನ ಇವತ್ತು ಈ ರೀತಿ ಮಟ್ಟಕ್ಕೆ ತಗೊಂಬಂದು ಈ ಲೆವೆಲ್ಗೆ ಬೆಳೆಸಿವ್ರಿ ಸರ್. ಬಹಳಷ್ಟು ಖುಷಿಯಾಗುತ್ತೆ ನಿಮ್ಮ ಕ್ಷೇತ್ರವನ್ನು ನೋಡಿದರೆ. ನಮಗೆ ಒಂದು ವಿಜ್ಞಾನಿಗಳು, ತಜ್ಞರು, ಪ್ರಗತಿಪರ ರೈತರು ಮಾಡದಂತಹ ಒಂದು ಕೃಷಿಯನ್ನು ನೀವು ನಿಮ್ಮ 2.5 ಎಕರೆ ಭೂಮಿಯಲ್ಲಿ ನೀವು ಅದನ್ನು ಮಾಡಿ ತೋರಿಸಿದಿರಿ. ಈ ಒಂದು ಹಚ್ಚು ಹಸಿರಿಗೆ ಬೆಳೆಗಳಿಗೆ ಸುಮಾರು ತೋಟಗಾರಿಕಾ ಬೆಳೆಗಳಿದ್ದಾವೆ, ಹೂವಿನ ಬೆಳೆಗಳಿದ್ದಾವೆ, ಬಹುವಾರ್ಷಿಕ ಹೆಬ್ಬೇವಿನ ಮರಗಳಿದ್ದಾವೆ, ತೆಂಗಿನ ಮರಗಳಿದ್ದಾವೆ. ಪ್ರಾರಂಭದಲ್ಲಿ ಯಾವ ಬೆಳೆನ ಹಾಕಿದಿರಿ? ಪ್ರಾರಂಭದಲ್ಲಿ ಫಸ್ಟು ಒಂದು ಹತ್ತಿ ಹಾಕಿದೀವಿ ಸರ್. ಹತ್ತಿ ಹಾಕಿಬಿಟ್ಟು ಅದನ್ನೇನು ಮಾಡಿದೀವಿ ರೀ, ಯಾರು ಬೆಳೆಯಾರದಷ್ಟು ಬೆಳಿಬೇಕು ನೋಡ್ಬೇಕಲ್ಲ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡೆ ರೀ. ಸುಮಾರು ಒಂದು ಎಕರೆದಲ್ಲಿ 3/4 ಎಕರೆದಷ್ಟು ಹತ್ತಿ ಹಾಕಿದೀವಿ ರೀ. ಹತ್ತಿ ಹಾಕಿಬಿಟ್ಟು 2 ಪೀಕ ಬಿಡಿಸ್ಕೊಂಡಿವಿ ರೀ. 18 ಕ್ವಿಂಟಲ್ ಹತ್ತಿ ತೆಗೆದೀವಿ ರೀ. 1 ಎಕರೆ ಒಳಗಡೆಗೆ 1 ಪಾವು ಕಡಿಮೆ, 1/4 ಎಕರೆದಾಗ ಅಂದ್ರೆ 1 ಎಕರೆದಾಗ ಸ್ವಲ್ಪ ಕಡಿಮೆ ಹಾಕಿವ್ರಿ. 3/4 ಎಕರೆ ಹತ್ತಿ ಹಾಕಿ ನೋಡಿದೀವಿ ರೀ, ಅದು ಚೆನ್ನಾಗಿ ಬಂತ್ರಿ ರಿಸಲ್ಟ್. 2 ಟೈಮ್ ಬಿಡಿಸ್ಕೊಂಡಿರು 18 ಕ್ವಿಂಟಲ್ ಹತ್ತಿ ಹಾಕಿ ಅಲ್ಲಿಂದ ಮತ್ತೆ ತಿರ್ಗಿ ಆ ಪೀಕ ತೆಗೆದು ನೆಕ್ಸ್ಟ್ ಪೀಕ್ ಏನ್ ಮಾಡಿದೀವಿ ರೀ, ಅಲಸಂದಿ ಹಾಕಿದೀವಿ ರೀ. ಅಲಸಂದಿ 1/6 ಚೀಲ ಕಾಳ ಆಯ್ತು ರೀ. ಆ ಕಾಳ ತಕ್ಕಂದ್ ಮತ್ತೆ ನೋಡಮ್ಮ ಬೆಳಿತೈತೇನಂತ ಸಜ್ಜೆ ಹಾಕಿದೀವ್ರಿ. ಸಜ್ಜೆ 1/12 ಚೀಲ ಸಜ್ಜೆ ಬಂತ್ರಿ. ವರ್ಷದಲ್ಲಿ 3 ಪೀಕ ತೆಗಿದೀವಿ ರೀ ಒಟ್ಟಿನಲ್ಲಿ ಕಂಟಿನ್ಯೂ. ಹಾಂ ಸರ್, ಈಗ ಹತ್ತಿ ಹಾಕಿ ಅಲಸಂದಿ ಹಾಕಿ ಸಜ್ಜೆ ಹಾಕಿದ ಮೇಲೆ ತೋಟಗಾರಿಕೆಗೆ ಬಂದ್ರಿ? ತೋಟಗಾರಿಕೆಗೆ ಬಂದೀವಿ ಸರ್. ನಾವು ಈಗ ಪ್ರಾರಂಭದಲ್ಲಿ ನಿಮ್ಮ ಹೊಲದಲ್ಲಿ ಈಗ ಜಾಮಣ್ಣು ಇದೆ, ಪೇರಲ ಹಣ್ಣು ಇದೆ, ಇಳುವರಿನೂ ಕೂಡ ಬರ್ತಾ ಇದೆ, ರೋಡಿನ ಮೇಲೆ ಇಟ್ಕೊಂಡು ಮಾರ್ತಾ ಇದ್ದೀರಿ, ನಾವು ತಿಂದ್ವಿ, ಬಹಳ ಚಂದ ಸ್ವೀಟ್ ಅದಾವ ಇವು, ಎಲ್ಲಿಂದ ತಂದ್ರಿ, ಹೇಗೆ ಬಹಳಷ್ಟು ಚಂದ ಪ್ರೂನಿಂಗ್ ಮಾಡಿರಿ, ಇವುಗಳನ್ನ ಹೆಂಗ್ ಹಚ್ಚಿದಿರಿ, ಎಷ್ಟು ವರ್ಷದ ಗಿಡಗಳಿದಾವೆ ನಿಮ್ಮ ಹತ್ರ ಈ ಪೇರಲ ಹಣ್ಣಿಂದು? 2 ವರ್ಷ 8 ತಿಂಗಳದ ಗಿಡಗಳು ಇದಾವ್ರಿ. ಪ್ರತಿಯೊಂದು ಎಲ್ಲಾ ಅಷ್ಟು ಹೊಲ್ದೊಳಗೆ ಹಾಕಿದ್ವೆಲ್ಲ ಅಷ್ಟು ಗಿಡ ರೀ. ಒಂದು ಪೇರ್ಲ ಆತಿ, ಒಂದು ತೆಂಗಾತಿ, ಮಾಗುವನೆ ಆತಿ, ಒಂದು ಎಬ್ಬೇವ ಆಯ್ತು ರೀ, ಒಂದು ಲಿಂಬ ಆಯ್ತು ರೀ, ಕರಿಬೇವ ಆಯ್ತು ರೀ, ಎಲ್ಲ ಅಷ್ಟು 2 ವರ್ಷ 8 ತಿಂಗಳದ ಇದಾವ್ರ ಗಿಡಗಳು. ಇವನ್ನೇನು ಮಾಡ್ತೀವ್ರಿ ನಾವು, ಅರಣ್ಯ ಇಲಾಖೆದಾಗ ಕೆಲವೊಂದು ತೋಟಗಾರಿಕೆಯಾಗ ಇಂಥವನ್ನೇನು ಮಾಡೀವ್ರಿ, ಅಲ್ಲಿ ತಗೊಂಬಂದೀವ್ರಿ. 3 ರೂಪಾಯಿಗೊಂದು ಸಸಿ ರೀ ಪಾಣಿ ಕೊಟ್ಟು ತಗೊಂಬಂದು ಇವನ್ನೆಲ್ಲ ವಸ್ಟ್ನ ನಮ್ಮ ಮಕ್ಕಳನ್ನ ಯಾವ ಥರ ಜೋಪಾನ್ ಮಾಡ್ಕೊಂತ ಹೋಗ್ತೀವಿ ಆ ಥರ ಜೋಪಾನ್ ಮಾಡ್ಕೊಂತ ಬಂದೀವ್ರಿ. ಹಂಗಾಗಿ ಸ್ವಲ್ಪ ನಮ್ಗೆ ಕೈ ಹಿಡಿಯಕೈತ್ರಿ ಆದಾಯ ಇಲ್ಲಿಂದ. ಈಗ ಹೊಲದಲ್ಲಿ ಕರಿಬೇವು ಇದೆ, ಬಹಳಷ್ಟು ಕರಿಬೇವು ಒಳಗೆ ನೀವು ಸುಗಂಧರಾಜ ಹೂವನ್ನು ಹಾಕೊಂಡಿರಿ. ಕರಿಬೇವು ಕೂಡ 2 ವರ್ಷ 8 ತಿಂಗಳ ಗಿಡಗಳಿದಾವ? ಹಾ ಹೌದ್ರಿ, ಅದಾವ್ರಿ. ಎಷ್ಟದವ್ರಿ ಗಿಡಗಳು? ಕರಿಬೇವು ಟೋಟಲ್ 1,700 ಗಿಡ ಇದಾವ್ರಿ. ಅವು ಏನು ಕಟ್ ಮಾಡಿ ಮಾರ್ಕೆಟ್ಗೆ ಹೊಂಟವ? ವಾರಕ್ಕೊಂದ್ಸರಿ ಇಲ್ಲೇ ಮಾರ್ತವ್ರು, ವಾರದಾಗ 2,000 ರೂಪಾಯಿ ಕರಿಬೇವು ಆಗತ್ತರಿ. ಅಂದ್ರೆ ಒಳಗ ಬೆಳೆದಿದ್ದನ್ನ ಕಟ್ ಮಾಡಿ ಸೂಡು ಕಟ್ಟಿ ಮಾರ್ತೀರಾ ಅಥವಾ ಏನ್ ಕೆಜಿ ಗಟ್ಲೆ ಹಾಕ್ತೀರಿ? ಇಲ್ಲರಿ, ಸೂಡು ಗಟ್ಲೆ ಮಾರ್ತವ್ರು, 10 ರೂಪಾಯಿಗೊಂದು ಸೂಡು. ಒಳಗಡೆ ಸುಗಂಧರಾಜ ಹೂವ ಇದೆಯಲ್ಲ, ಬಹಳಷ್ಟು ಹಾಕೊಂಡ್ರಿ, ಎಲ್ಲಿಂದ ತಂದ್ರಿ ಗಡ್ಡಿ, ಅವನ್ನ ಹೆಂಗ ಈಗೆಲ್ಲ ಇಳುವರಿ ಬರಾಕತ್ತದ? ಇದು ಸುಂತನಾಪುರದಾಗ ನಮ್ಮ ಗೌಡ್ರ ಅಂತಂದ್ರೆ ಅವರೇ ಸ್ವಲ್ಪ ಐಡಿಯಾ ಕೊಟ್ಟರ್ರಿ. ಸ್ವಲ್ಪ ಗಡ್ಡಿಗಳು ನೋಡು ಬರ್ತಾವ ಒಂದು ಗಂಗಾಣ ಅಂತ ಹೇಳಿದ್ರಿ. ಆ ಗಡ್ಡಿಗಳನ್ನ ತಗೊಂಬಂದು 1 ಸಾಲ ಹಚ್ಚಿದ್ರು. 1 ಸಾಲಿಂದ ಸುಮಾರು 1 ಗಡ್ಡಿಲಿಂದ ಹಿಡಿದು 10 ಗಡ್ಡಿ ಹೊಂಟಿತ್ತರಿ. ಆಮೇಲೆ ಇದೇ ನಮ್ಗೆ ಚೆನ್ನಾಗಿ ಸೂಟ್ ಆಗ್ತ ಭೂಮಿಗೆ ಅಂತಂದು 1.5 ಎಕರೆ ಸುಗಂಧರಾಜ ಮಾಡಿದೀವ್ರಿ. ಎಕರೆಕ್ಕೆ ಏನಿಲ್ಲ ಅಂದ್ರೂ 20 ಕೆಜಿ ಬರ್ತಾರೆ ಡೈಲಿ ಹೂವು. 3 ವರ್ಷ ಕಂಟಿನ್ಯೂ ಬೆಳೆಯರಿ ಅದು. ಆಮೇಲೆ ತಿರುಗಿ ಮತ್ತೆ ಅದನ್ನೆಲ್ಲ ಅಷ್ಟು 3 ವರ್ಷ ಆದಮೇಲೆ ಗಡ್ಡಿ ಜಾಸ್ತಿ ಆಗ್ತ ಹೂವು ಸಣ್ಣ ಆಗುತ್ತಲ್ರಿ. ಆ ಟೈಮ್ನಲ್ಲಿ ಕಿತ್ತಿಬಿಟ್ಟು 1 ನಳ್ಳಲ್ಲಿ ಒಣಗಿಸಿಬಿಟ್ರೆ ಮತ್ತೆ ಅದು ಸುಮಾರು 1.2 ಟನ್ನಷ್ಟು ಗಡ್ಡಿ ಬರ್ತರಿ. ಗಡ್ಡಿ ಬಂದ ಇಟ್ಟಿನಾಗ ನಾವು ಬೇರೆಯವ್ರಿಗೆ ಮತ್ತೆ 1 ಮಾರಾಟ ಮಾಡಬಹುದ್ರಿ. ಈಗ ದಿನ 20 ಕೆಜಿ ಹೂವು ಸುಗಂಧರಾಜ ಬರ್ತದೆ, ಎಲ್ಲಿ ಹೋಯ್ತೀರಿ ಮಾರ್ಕೆಟ್ಗೆ? ಇಲ್ಲೇ ನಮ್ಮ ಲೋಕಲ್ ಕಳಿಸ್ತೀವಿ ರೀ. ನಮ್ಮ ರಾಯಚೂರು ಆಯ್ತ್ರಿ, ನಮ್ಮ ಇದ್ರ ಲಿಂಗ್ಸೂರು ಆಯ್ತ್ರಿ, ಕವಿತಾಳ ಆಯ್ತ್ರಿ, ಸುತ್ತಮುತ್ತ ಎಲ್ಲ ಇಲ್ಲೇ ಕಳಿಸ್ತೀವ್ರಿ ನಾವು. ಏನ್ ರೇಟ್ ಹೊಂಟವ್ರಿ ಸುಗಂಧರಾಜ ಹೂವು? 80 ರೂಪಾಯಿ ಕೆಜಿ ತಗೊಂತಾರ್ರಿ. ಅಂದ್ರೆ ಬ್ಯಾಸಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೇಕು? ಇಲ್ರಿ, ಕಂಟಿನ್ಯೂ ರೀ. ಒಂದೇ ಒಬ್ರಿಗೆ ಏನ್ ಮಾತಾಡಿರ್ತೀವಲ್ರಿ, ವರ್ಷದಿಂದ ವರ್ಷ ತನಕ ಕಂಟಿನ್ಯೂ ರೇಟ್ ತಗೊಂತಾರ. ಆದ್ರೂ ಕೊಡ್ತಾರೆ ಅವ್ರ ದಿನ ರೇಟ್ ಮೇಲೆ ಹೆಂಗ ಅಂತ. ನಾವ್ ಅಂದ್ರೆ ಒಬ್ಬರನ್ನೇ ಫಿಕ್ಸ್ ಆಗ್ಬಿಡ್ತೀವ್ರಿ. ಈಗ ಮಹಾಗನಿ ಗಿಡಗಳು ಅದಾವ ನಿಮ್ಮ ಹೊಲದಲ್ಲಿ, ಅರಣ್ಯ ಕೃಷಿನೂ ಅದ, ಎಷ್ಟು ಮಹಾಗನಿ ಗಿಡಗಳು ಕೂತಾವ? ಮಾಗುವನಿ ಗಿಡ ನೋಡ್ರಿ, 170 ರಿಂದ 180 ಕುಂತವ್ರಿ ಸರ್. ಸುಮಾರು 500 ಗಿಡ ಎಬ್ಬೇವ್ ತಗೊಂಬಂದಿದ್ದೀವ್ರಿ. 500 ಗಿಡ ಎಬ್ಬೇವ್ರಾಗ 400-300 ಉಳಿದಿರ್ಬೇಕು ಸರ್. ಅಂದ್ರೆ ಎಲ್ಲಿಂದ ತಗೊಂಬಂದ್ರಿ? ಅರಣ್ಯ ಇಲಾಖೆದವ್ರು ಕೊಟ್ರ ಹೇಗೆ? ಅರಣ್ಯ ಇಲಾಖೆದಾಗ ಇಲ್ಲೇ ನಮ್ಮ ಕವಿತಾಳ ಫಾರೆಸ್ಟ್ ಇದು ಬರ್ತ್ರಿ, ಅಲ್ಲಿ ಹೋಗಿಬಿಟ್ಟು ನಾವು ಪಾಣಿ ಕೊಡ್ಬೇಕ್ರಿ. ಪಾಣಿ ಕೊಟ್ರೆ ನಮ್ಗೆ 3 ರೂಪಾಯಿಗೊಂದು ಸಸಿ ಹಾಕ್ತಾರ್ರಿ. ಆಮೇಲೆ ತಿರುಗಿ 1 ಗಿಡಕ್ಕೆ 1 ಇಷ್ಟಂತಂದು 3 ರೂಪಾಯಿ ಬೆಲೆ ಹಂಗೆ ಕೊಡ್ತಾರೆ. ಕಂಟಿನ್ಯೂ 3 ವರ್ಷ ಕೊಡ್ತಾರೆ ಸರ್. ಹ್ಞೂ ರೀ, ಆ ಥರನೂ ಕೊಟ್ರು ಸರ್. ಈಗ ಬಾಳೆಹಣ್ಣು ಐತಿ ನಿಮ್ಮ ಹೊಲದಾಗ, G9 ತಳಿ, ಅದು ಎಷ್ಟು ಇಳುವರಿ ಬಂತು, ಹೇಗೆ ಅದು ಲಾಭ ಆಯ್ತಾ? ಲಾಭ ಆಯ್ತು ಸರ್. G9 ಅಂತಂದು ಬಾಳೆಹಣ್ಣು ಹಾಕಿದೀವಿ ರೀ. ಅದು ಕೆಲವೊಂದು ನಾವು 1 ಗಿಡನ ಟೆಸ್ಟ್ ಮಾಡಿದೀವಿ ರೀ ಫಸ್ಟ್ ಎಲ್ಲ. ಬ್ಯಾರೆ ಸರ್ಕಾರ ಗೊಬ್ಬರ ಅಂತದನ್ನೆಲ್ಲ ಕೊಟ್ಟು ನೋಡಿದಿವ್ರಿ, ಅದಕ್ಕೆ ಸರಿಯಾಗಿ ಬರಲಿಲ್ಲರಿ. ಆಮೇಲೆ ತಿರುಗಿ ಮತ್ತೆ ನಮ್ಮದೇ ಆದಂಥದ್ದು ಒಂದು ತಿಪ್ಪೆ ಗೊಬ್ಬರ ಆಯ್ತು, ಜೀವಾಮೃತ ಆಯ್ತು, ಕಂಟಿನ್ಯೂ ತಿಂಗಳಿಗೆ ಒಂದ್ಸಲ ಕೊಡೋದ್ರಲ್ಲಿಂದ ಹಿಡಿದು ಈ ಸುತ್ತಮುತ್ತ ಹಳ್ಳಿ ನಮ್ಮ ರಾಯಚೂರು ಮಾನವಿ ಸಿರುವಾರ ಜಾಲಹಳ್ಳಿ ಸುತ್ತಮುತ್ತ ಎಲ್ಲ ನಿಮ್ಮದೇ ಹಣ್ಣು ಸ್ವೀಟ್ ಬರಕತ್ತೈತಪ್ಪ, ಏನು ರೋಗ ರುಜಿಲ್ಲ, ದಮ್ಮು ಕೆಮ್ಮಿಗೆಲ್ಲ ಇದೇ ಚೆನ್ನಾಗೈತೆ ಅಂತಂದು ಅವ್ರು ಪಾರ್ಸಲನ್ನು ಕೇಳ್ತಾರೆ ಸರ್. ವಾರದಾಗ ಎರಡು ಸಲ ಕೊಡ್ತಿರ್ತವ್ರಿ, ಕೆಲವೊಂದು ಸ್ಕೂಲ್ಗೆನ ಕೊಟ್ಟಿವ್ರಿ. ಹಣ್ಣು ಮಾತ್ರ ಭಾಳ ಸ್ವೀಟ್ ಐತ್ರಿ ನಮ್ದು ಹಣ್ಣನ್ನು. ಎಷ್ಟು ಗಿಡಗಳಿದ್ವು, ಎಷ್ಟು ಬಂತು ನಿಮ್ಗೆ ಆದಾಯ? ಟೋಟಲ್ ಒಂದು ಎಕರೆಗೆ 1300 ಗಿಡ ಕುಂದಿರಿಸಿದ್ದೀವಿ ರೀ. ಅಮ್ಮ ಅಂದ್ರೆ ಒಂದು 900 ಗಿಡ ಐತ್ರಿ ಸರ್. 900 ಗಿಡದಲ್ಲಿ ದಿನ ಒಂದು 5 ಗೊಂಚಲ 6 ಗೊಂಚಲ ಕಂಟಿನ್ಯೂ ಮೇನ್ ರೋಡ್ ಸರ್ ಇರೋದು ನಮ್ಮ ರಾಯಚೂರು ಟು ಲಿಂಗಸೂರು ರೋಡು. ಇಲ್ಲಿ ಒಂದು ಸಣ್ಣದ ಅಂಗಡಿ ಹಾಕಿ ಅಂದ್ಬಿಟ್ಟು ಕಂಟಿನ್ಯೂ ದಿನ ಒಂದು 4 ಗೊಲ್ಲೆ ಮಾರ್ತೀವ್ರಿ ಸರ್. 800 ರೂಪಾಯಿಲಿಂದ ಹಿಡಿದು 1000 ರೂಪಾಯಿ ಆದಾಯ ಬರುತ್ತೆ ಸರ್. ಜೊತೆಗೆ ಒಳಗೆ ಕಬ್ಬನ್ನು ಐತಿ ನಿಮ್ಮ ಹೊಲದಲ್ಲಿ. ಕಬ್ಬನ ಬೇಸಾಯ ಹೇಗೆ, ಅದನ್ನ ಯಾವಾಗ ಹಚ್ಚಿದ್ರಿ, ಅದನ್ನ ಕಬ್ಬನ್ ಬಂದದನ್ನ ಹೇಗೆ ಮಾಡ್ತೀರಿ? ಕಬ್ಬು ನೋಡ್ರಿ ಸರ್, ಫಸ್ಟ್ ಬಾಳೆ ಹಚ್ಚಿದೀವಿ ರೀ. ಬಾಳೆ ಹಚ್ಚಿದ ಮೇಲೆ ಫಲಕ್ ಬಂದಟ್ನಾಗ ಗಾಳಿ ಏನಾರ ಬಿಟ್ಟಿ ಅಂತಂದ್ರ 5 ಫೀಟ್ಗೊಂದು ಬಾಳೆ ಹಚ್ಚಿದೀವಲ್ಲ ರೀ, ಮಧ್ಯದಾಗ 2.5 ಫೀಟ್ಗೆ ಕಬ್ಬು ಹಾಕಿವ್ರಿ. ಕಬ್ಬು ಯಾವ್ದು ಅದಕ್ಕೆ ಹಾಕಿವಿ ಅಂದ್ರ ಗಾಳಿ ಬಿಟ್ಟಟ್ನ ಗಿಡನ ತಡ್ಕಲಿ ಅಂತಂದು ಕಬ್ಬು ಹಾಕಿವಿ ಸರ್. ಈಗ ಅದು ಕಬ್ಬನ ಬಂದೈತಿ ಸರ್, ಕಬ್ಬು ಬಂದೈತಿ. ಈಗ ನಾವೇ ಒಂದು ಜ್ಯೂಸ್ ಅಂಗಡಿ ಹಾಕ್ಬೇಕಂತ ಒಂದು ನಿರ್ಧಾರ ಮಾಡಿವಿ ಸರ್. ನಿಂದ್ರಿಸಿದ್ರ ರೋಡ್ ಮೇಲೆ ಒಂದು ಮಿಷಿನ್ ಐತಲ್ಲ ಅದು? ಹಾ ಸರ್, ಆ ತರ ಮಾಡ್ಕೊಂಡು ಇದ್ ಮಾಡ್ಬೇಕಂತ ಸರ್. ಆಮೇಲೆ ಹಣ್ಣನ ಬಂದವ್ರಿ, ಈಗ ಕೆಲವೊಂದು ಇವು ಬಂದವ್ರಿ, ಸಪೋರ್ಟ್ ಬಂದವ್ರಿ, ಕೆಲವೊಂದೆಲ್ಲ ನಾವು ಮಾರಾಟ ಮಾಡ್ಬೇಕಾದ್ರೆ ಇಲ್ಲೇ ಮೇನ್ ರೋಡ್ ಮೇಲೆ ಮಾರ್ತೀವ್ರಿ. ಅವರೆಲ್ಲ ತಿಂದು ಸ್ವೀಟ್ ನೋಡಿ ನೆಕ್ಸ್ಟ್ ಟೈಮ್ ಹೋಗಟ್ನಾಗ ಬರಟ್ನಾಗ ಈ ತರ ಕಂಟಿನ್ಯೂ ತಗಂತೀವಿ ಅಂತಂದು ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿದವ್ರ ಜಾಸ್ತಿ ಪಾರ್ಸಲ್ ಒಯ್ಯೋದ್ರಿ ಸರ್. ಹೇಗ್ರಿ ಇಷ್ಟೆಲ್ಲ ಮಾಡಿರಲ್ಲ, ಇಲಾಖೆದವರು 3 ರೂಪಾಯಿ ಒಂದು ಗಿಡ ಕೊಟ್ಟಿದ್ದಾರೆ, ಜೊತೆಗೆ ಬೇರೆ ವಿಜ್ಞಾನಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಏನು ಸರ್ಕಾರದಿಂದ ಸೌಲಭ್ಯಗಳು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಏನಾದರೂ ನಿಮಗೆ ಸಹಾಯ ಮಾಡಾರ? ಎಲ್ಲ ಇಲಾಖೆಗಳು, ಒಂದು ಗ್ರಾಮ ಪಂಚಾಯತಿ ಬಂತು ಸರ್, ಕೃಷಿ ಇಲಾಖೆ ಬಂತು, ತೋಟಗಾರಿಕೆ ಬಂತು, ಪ್ರತಿಯೊಬ್ಬರು ಈ ಥರ ಬೆಳೆ ನೋಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದೆಲ್ಲ ಸಹಾಯಧನ ಮಾಡ್ತು. ಒಂದು ಇದವರಿಗಾಗಿ ತಂದೆ ತಾಯಿನ ನಿಂತ್ಕೊಂಡಿಲ್ಲ, ಅಷ್ಟು ಸಹಾಯ ಮಾಡ್ಯಾರ ಸರ್ ಪ್ರತಿ ಒಂದು ಅದಕ್ಕೆ. ಹಾಂ ಸರ್ ನೋಡ್ರಿ, ಒಂದು ನಿದರ್ಶನ ಏನು ಅಂತಂದ್ರೆ, ಒಳ್ಳೆ ರೀತಿಯಿಂದ ಒಳ್ಳೆ ಕೃಷಿಯನ್ನು ಮಾಡಿದಂತಹ ರೈತರಿಗೆ ಇಲಾಖೆದವರು ಅವ್ರ ಮನೆಗೆ ಬಂದು ನಿಮ್ಗೆ ಮಾಹಿತಿ ಸಹಾಯ ಸೌಲಭ್ಯವನ್ನು ಕೊಡ್ತಾರೆ ಅನ್ನೋದಕ್ಕೆ ನೀವು ಸಾಕ್ಷಿ. ಹೌದು ಸರ್, ಹೌದ್ರಿ, ಅವರು ಸಾಕ್ಷಿ ಒಳ್ಳೆ ಚೆನ್ನಾಗಿ ಕೊಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರ್ರಿ. ಹಾ, ಈ ತರ ಎಲ್ಲ ನಿನ್ನ ಒಂದು ರೈತರ ನಾವೇ ಏನ್ ಮಾಡ್ತೀವ್ರಿ, ಬೇರೆ ಬೇರೆ ಊರಲ್ಲಿ ಕುಂತು ಟೈಮ್ ಪಾಸ್ ಮಾಡೋದು, ಬೇರೆ ಡಿಸ್ಟಿಕ್ಗಳಿಗೆ ಹೋಗಿ ದುಡಿಯೋದು, ಹೊಲ ಮನೆ ಸುಮ್ಮನೆ ಎಲ್ಲ ಬೀಳ್ಬಿಟ್ಟಗೋದು, ಈ ತರ ಎಲ್ಲ ಮಾಡಬಾಡ್ರಿ. ಈ ತರ ಮಾಡ್ಕೊಂತ ಹೋದ್ರೆ ದಿನದಾದ ಇದ್ರ ತಿಂಗಳದಾದ ಇತ್ತಂತಂದ್ರ ನಿಮ್ಗೇನ್ ಮಾಡ್ರಿ, ಇದೇ ತರನ ನಿಮ್ ಜೋಮಿನಲ್ಲಿ ದುಡ್ಡು ಇತ್ತಂತಂದ್ರ ನೀವೇ ಮಾಡ್ತಿರಲ್ಲ, ಇದನ್ನೆಲ್ಲ ಬಿಟ್ಟು ಬಿಟ್ಟು ಈ ತರ ಒಂದು ಕೃಷಿಯಲ್ಲಿ ಪಳಗಿ ಒಂದು ಚೊಲತ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾ ಹೇಳ್ತೀನಿ. ನೀವು ಹೇಳಿದ್ರಿ ಸರ್ಕಾರಿ ಗೊಬ್ಬರ ಹಾಕಿದ ಮೇಲೆ ನಮಗೆ ಬಹಳಷ್ಟು ಇದು ಸಮಸ್ಯೆ ಆಯ್ತ್ರಿ, ನಾವೇ ಗೊಬ್ಬರವನ್ನು ರೆಡಿ ಮಾಡ್ಕೊಂಡ್ವಿ, ಗೊಬ್ಬರ ಹಾಕಿದ ಮೇಲೆ ನಮಗೆ ಚಲೋ ಇಳುವರಿ ಬರಕತ್ತದ ಅಂತ ಹೇಳಿದ್ರಿ. ಯಾವ ಗೊಬ್ಬರವನ್ನು ತಾವು ಬಳಕೆ ಮಾಡ್ತೀರಿ, ಏನಾದರೂ ಎರೆಹುಳ ಗೊಬ್ಬರ, ಈ ಒಂದು ತಿಪ್ಪೆ ಗೊಬ್ಬರವನ್ನು? ತಿಪ್ಪೆ ಗೊಬ್ಬರ ಒಂದು ವರ್ಷಕ್ಕೆ ಒಂದು 2 ಗಾಡಿ ಬರುತ್ತೆ, ನಮ್ಮ ಆಕಳಿದೇವ್ರಿ, ಅದರಲ್ಲಿಂದ ಅದನ್ನ ಏನ್ ಮಾಡ್ತೀವ್ರಿ, ಒಂದು ಮಲ್ಚಿಂಗು ತಿಪ್ಪೆ ಗೊಬ್ಬರ ಹಾಕ್ತಿವ್ರಿ, ಒಂದು ಮಲ್ಚಿಂಗ್ ಮಣ್ಣು ಹಾಕ್ತಿವ್ರಿ. ನಮ್ಮ ಹೊಲದಲ್ಲಿ ಇರ್ತಕ್ಕಂಥದ್ದೊಂದು ಕಸ ಕಡ್ಡಿ ಈ ಒಂದು ತೆಂಗು ಯಾವುದೇ ಒಂದು ಬಿದ್ದಿರಲ್ರಿ, ಅದೊಂದು ಹಾಕ್ಬಿಟ್ಟು ಮೇಲ್ಗಡೆ ನೀರು ಕೊಟ್ಟು ಒಂದು 15-20 ದಿವಸ ಮಲ್ಚಿಂಗ್ ಮಾಡ್ತೀವ್ರಿ. ಅದ್ರದ್ದು ರಸ ಎಲ್ಲ ಸ್ವಲ್ಪ ತಳಗಿಳಿದ ಮೇಲೆ ಅದಕ್ಕೆ ಮಾಡ್ತೀವ್ರಿ, ಒಂದು ಟ್ರಿಪ್ ಗೊಬ್ಬರಿಗೆ ಮಿನಿಮಮ್ ಅಂದ್ರೆ ಒಂದು 5 ಕೆಜಿ ಹುಳ ಬಿಡ್ತೀವ್ರಿ. ಹುಳ ಬಿಟ್ಟ ಮೇಲೆ 3 ತಿಂಗಳು ಅದು ತಿಂತೈತ್ರಿ, ತಿಂದ್ಬಿಟ್ಟು ಅದು ಯಾವ ಥರ ಆಗ್ತಂದ್ರೆ ಚಾಪಿಡ್ತಾರ ಆಗತ್ತೆ ಎರೆಹುಳ ಗೊಬ್ಬರ. ಗೊಬ್ಬರ ರೆಡಿ ಆಗೈತೆ ಅಂತ ಅಂದ್ಮೇಲೆ ತಿರುಗಿ ನಾವೊಂದು ಗುರಳಿ ಚೆನ್ನಿ ತರ ಇರ್ತಾರೆ, ಅದಕ್ಕೆ ಮಾಡ್ತೀವ್ರಿ, ಒಂದು ಆ ಚೆನ್ನಿಗೆ ಹಾಕಿದಾಗ ಹುಳಗಳು ಬೇರೆ ಭಾಗ ಬರ್ತ್ರಿ, ಸಣ್ಣ ಹುಳಗಳು ಒಳಗೋಗತ್ರಿ, ಅದನ್ನೇ ತಗೊಂಡು ಗಿಡಕ್ಕೆ ಇಷ್ಟಿಷ್ಟ ಅಂತ ಅಂದ್ಬಿಟ್ಟು ಹಾಕ್ತೀವ್ರಿ, ಒಂದು 2 ಕೆಜಿ 1 ಕೆಜಿ ಅಷ್ಟು ಹಾಕ್ತೀವ್ರಿ. ಈಗ ಹನುಮಂತಪ್ಪ ಅವರೇ, ಇಷ್ಟೆಲ್ಲ ಚಲೋ ಕೃಷಿಯನ್ನು ಮಾಡಿದ್ರಿ, ನಿಮ್ಮ ಹತ್ರ ಎತ್ತಿಲ್ಲ, ಜೊತೆಗೆ ನೀವು ಇಷ್ಟೆಲ್ಲ ಒಳಗ ಕಸ ತೆಗೆಯೋದಾಯ್ತು, ಕುಂಟಿ ತೆಗೆಯೋದಾಯ್ತು, ಒಳಗೊಳ ಸಣ್ಣ ಪುಟ್ಟ ಇಂಟರ್ ಕಲ್ಟಿವೇಶನ್ ಮಾಡಕ್ಕೆ ನೀವ್ ಏನ್ ಮಾಡ್ಕೊಂಡ್ರಿ ಅನುಕೂಲ? ನಾವೊಂದು ಪವರ್ ವೀಲ್ ಅಂತಂದು ಒಂದು ಗಾಡಿ ಮಾಡಿವ್ರಿ ಸರ್, ಪವರ್ ಟಿಲ್ಲರ್ ಸರ್. ಅದು ಕೃಷಿ ಇಲಾಖೆದವರು ಸಹಾಯ ಮಾಡ್ಯಾರ ಸರ್, ಅದಕ್ಕೊಂದು 16,000 ರೂಪಾಯನ್ನು ನಾವು ಕಟ್ಟಿವ್ರಿ, ಮಿಕ್ಕಿದ್ದೆಲ್ಲ ಅದೇ ಇಲಾಖೆ ಕಟ್ಕೊಂಡ್ ಐತ್ರಿ. ಅದ್ರಲ್ಲಿಂದ ಒಂದು ಕುಂಟೆ ಆಯ್ತಿ, ರೂಟ್ರ್ ಆಯ್ತಿ, ಬೋದ್ ಆಯ್ತಿ, ಲೇವಲಿಂಗ್ ಆಯ್ತಿ, A to Z ಅದ್ರಲ್ಲಿಂದನೇ ಕೆಲಸ ಮಾಡ್ತವ್ರಿ, ಎತ್ತಿಂದಂತೂ ಅವಶ್ಯಕತೆ ಇಲ್ರಿ ಇದರಲ್ಲಿ. ಹೌದು, ಹಾ ಸರ್. ಜೊತೆಗೆ ಈಗ ಮನೆ ಮುಂದೆ

ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಗೆಳೆಯರೇ, ಶುಕ್ರವಾರದ ವಿಶೇಷ ಚುನಾವಣಾ ರೈಲು ನಿಮಗಾಗಿ ನೀವು ಇಷ್ಟಪಡುವ ನಿಲ್ದಾಣದಲ್ಲಿ ಈಗ ಬಂದು ನಿಂತುಬಿಟ್ಟಿದೆ. ಈ ದಿನ ನಮ್ಮ ಸಭೆ ನಮ್ಮೂರಿನ ಬನ್ಸಿಧರ್ ಅಣ್ಣನ ಸುಂದರವಾದ ತೋಟದ ಮಧ್ಯದಲ್ಲಿರುವ ಕೊಳದ ಬಳಿ ನಡೀತಾ ಇದೆ. ಮತ್ತೆ ನಾನು ನಿಮ್ಮೊಂದಿಗೆ ನಿಮ್ಮವನೇ ಆದ ಭಾರತ್. ಹಲೋ ಭಾರತ್, ಈ ಬನ್ಸಿಧರ್ ಅಣ್ಣನ ತೋಟ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಹಳ್ಳಿಗಳೇ ದೇಶದ ಬೆನ್ನೆಲುಬು ಅನ್ನೋ ಮಾತು ಎಷ್ಟು ಸತ್ಯ ಅನ್ಸುತ್ತೆ. ಕೇಳುಗರೆ, ನಿಮ್ಗೆಲ್ಲ ತಿಳಿದಿದೆ ಅಲ್ಲ ನಾನ್ ಯಾರು ಅಂತ. ನಾನು ನಿಮ್ಮ ಭಾರತಿ. ನಿಮ್ಮನ್ನೆಲ್ಲ ಈ ದಿನ ವಿಶೇಷ ಕಾರ್ಯಕ್ರಮವಾದ ಮತದಾತ ಜಂಕ್ಷನ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಶ್ರೋತೃಗಳೇ. ಈ ದಿನ ನಾವು ಈ ಕಾರ್ಯಕ್ರಮದಲ್ಲಿ ಚುನಾವಣೆ, ಜನಾದೇಶ, ಮತದಾನದ ಅಧಿಕಾರ ಮತ್ತು ಇಂದಿನ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಏನ್ ಭಾರತ್, ಏನು ಊರಿನ ಕಡೆ ಸಮಾಚಾರ? ನೀನೇನೋ ತೊಂದ್ರೆಲ್ ಸಿಕ್ಕಾಕೊಂಡಿದೀಯಾ ಅನಿಸ್ತಾ ಇದೆ. ಇಷ್ಟೊಂದು ಚಿಂತೆ ಇರೋ ನಿನ್ ಮುಖ ನೋಡ್ತಾ ಇದ್ರೆ ಏನಾಯ್ತ್ ಹೇಳು. ಏ, ನನಗೇನು ಆಗಿಲ್ಲ. ಅಲ್ ನೋಡು ಭಾರತಿ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಆ ಮಥುರಾ ಸಾಹೇಬ್ರು ಇದಾರಲ್ಲ, ಅವ್ರು ನೋಡು ನೀನು. ಅವರು ಒಮ್ಮೆ ಮರದ ಹಿಂದೆ, ಮತ್ತೊಮ್ಮೆ ಗಾಡಿ ಹಿಂದೆ, ಮತ್ತೊಮ್ಮೆ ಯಾವ್ದೋ ವಸ್ತುವಿನ ಹಿಂದೆ ಅವಿತ್ಕೋತಾ ಇದಾರಲ್ಲ. ಜೊತೆಗೆ ನಮ್ಮ ಎಲೆಕ್ಷನ್ ಅಂಕಲ್ಲೂ ಕಲ್ಪನಾ ಕೂಡ ಇದಾರೆ. ಅವರಿಬ್ರು ಇಲ್ಲಿಗೆ ಬರ್ಬೇಕಾಗಿತ್ತು ಅಲ್ವಾ. ಹೌದು ಬಾಬಾ, ನಾವಿಬ್ರು ಅಲ್ಲಿಗೆ ಹೋಗಿ ನೋಡೋಣ ಏನಾಗ್ತಾ ಇದೆ ಅಂತ. ನಡಿ ನಡಿ. ಅರೆ ಎಲೆಕ್ಷನ್ ಅಂಕಲ್, ದಾರಿ ಬಿಡಿ. ನಾ ಇಲ್ಲಿರೋದು ಯಾರಿಗೂ ಹೇಳ್ಬೇಡಿ. ನಾ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಳ್ತೀನಿ. ಅರೆ ಅರೆ ಅರೆ ಮಥುರಾ ಸಾಹೇಬ್ರೇ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿ ಹೀಗೆ ನಮ್ಮನ್ನು ತಳ್ಕೊಂಡು ನಮ್ಮ ಹಿಂದೆ ಓಡ್ ಬರ್ತಿದ್ದೀರಿ? ಮಥುರಾ ಸಾಹೇಬ್ರೇ, ಯಾಕೆ ಇಷ್ಟೊಂದು ಏದುಸಿರ್ ಬಿಡ್ತಾ ಇದ್ದೀರಾ? ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅರೆ ಎಲೆಕ್ಷನ್ ಅಂಕಲ್, ಏನಂತ ವಿಷಯ? ಮತ್ತೆ ನೀವು ಕಲ್ಪನಾ ಮಥುರಾ ಸಾಹೇಬ್ರ ಜೊತೆ ಇರೋದನ್ನ ನೋಡಿ ನಾವಿಲ್ಲಕ್ ಬಂದ್ವಿ. ಏನು ಇದೆಲ್ಲ, ಏನ್ ನಡೀತಾ ಇದೆ? ಸಾಹೇಬ್ರೇ ಹೇಳಿ. ನೀವೆಲ್ಲ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಸ್ವಲ್ಪ ಹೊತ್ತು ಇಲ್ಲೇ ಇರ್ರಿ, ನಾನ್ ನಿಮ್ ಹಿಂದೆ ಬಚ್ಚಿಟ್ಕೊಳ್ತೀನಿ. ನಮ್ ಹಿಂದೆ ಬಚ್ಚಿಟ್ಕೊಳ್ಳೋ ಅಂತದ್ ಏನಾಯ್ತಪ್ಪ ಮಥುರಾ ಅವರೇ? ಮೊದ್ಲು ಏನಾಯ್ತು ಅಂತ ಸ್ಪಷ್ಟವಾಗಿ ಹೇಳಿ. ಕಲ್ಪನಾ, ಸ್ವಲ್ಪ ಆ ಕಡೆ ನೋಡು. ಆ ಗುಲಾಬಿ ಬಣ್ಣದ ಟೌಲ್ ಹಾಕಿದಾರಲ್ಲ, ಆ ಹುಡುಗರು ಈ ಕಡೆ ಬರ್ತಿಲ್ಲ ತಾನೆ? ಯಾರು? ಆ ಮೂರ್ ಜನ ಗುಲಾಬಿ ಬಣ್ಣದ ಟವೆಲ್ ಹಾಕಿದಾರಲ್ಲ, ಅವ್ರಾ ಆ ಹುಡುಗ್ರ? ಆ ಮೂವರೇನೆ. ಆ ಹುಡುಗ್ರ? ಅದಕ್ಕೆ ಯಾಕೆ ಹೆದರ್ಕೋತೀರಿ? ಆ ಮೂವರು ಆ ಕಡೆ ಹೋಗ್ತಾ ಇದಾರೆ, ಅವ್ರ ಪಾಡ್ಗ ಹೋಗ್ತಿದಾರೆ ಬಿಡಿ. ಏನು ಹೊರಟೋದ್ರ? ನಿಜನಾ ಕಲ್ಪನಾ? ಸ್ವಲ್ಪ ನೋಡಿ ಹೇಳಮ್ಮ. ಹೌದು ಮಥುರಾ ಸಾಹೇಬ್ರೇ, ಆ ಮೂರ್ ಜನ ಹೊರಟೋದ್ರು. ಬನ್ನಿ, ಮೊದ್ಲು ನೀವು ಆರಾಮಾಗಿ ಇಲ್ಲಿ ಕುತ್ಕೊಳ್ಳಿ, ಈಗ ಹೇಳಿ ಏನಾಯ್ತು ಅಂತ. ಅಪ್ಪ ಹೇಳಿ, ಅಪ್ಪ ಏನಾಯ್ತು ಅಂತ ಹೇಳಿ. ಎಲೆಕ್ಷನ್ ಅಂಕಲ್, ಈ ಜನ ತುಂಬಾ ಕೆಟ್ಟವರು. ನನಗೆ ಲಂಚ ಕೊಡೋದಕ್ ಬರ್ತಾರೆ. ಲಂಚ ಕೊಡಕ್ ಬಂದ್ರ? ಆದ್ರೆ ಯಾಕೆ ಲಂಚ ಕೊಡಕ್ ಬಂದ್ರು ಅಂತ? ಅವರು ಆ ಮೂರ್ ಜನ ಇದಾರಲ್ಲ, ನನ್ನ ಹತ್ರಕ್ ಬಂದು ನಮ್ ಪಕ್ಷದ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ತಗೊಳ್ಳಿ ಅಂತ ಹೇಳಿದ್ರು. ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ನಿಮ್ ಓಟು ನಮ್ ಪಕ್ಷಕ್ಕೆ ಹಾಕ್ಬೇಕು ಅಂದ್ರು. ನೀವೇನ್ ಮಾಡಿದ್ರಿ? ನಾನು ತಕ್ಷಣನೇ ಅದು ಬೇಡ ಅಂತ ಅಂದೆ. ಅದಕ್ಕೆ ಅವರಿಗೆ ಕೋಪ ಬಂತು, ಮತ್ತೆ ನನ್ನನ್ನು ಎದುರಿಸೋದಕ್ಕೆ ಬಂದ್ರು. ಓ ಹೌದಾ, ಅದಕ್ಕೆ ನೀವು ಆ ಕಡೆಯಿಂದ ಓಡ್ಕೊಂಡು ಬರ್ತಿದ್ದು? ಹೌದು ಕಲ್ಪನಾ, ಅವರು ನನ್ನ ಬೆನ್ ಬಿಡದೆ ಕಾಡ್ತಾ ಇದಾರೆ. ಯಾರಾದ್ರೂ ಈ ರೀತಿ ಬಲವಂತ ಮಾಡ್ತಾರ? ಚುನಾವಣೆ ಬೇರೆ ಹತ್ರಕ್ ಬರ್ತಾ ಇದೆ, ಮತ್ತೆ ಈ ಜನ ನೋಡಿದ್ರೆ ಇಂಥ ಕೆಲ್ಸಕ್ಕೆ ಇಳಿದಿದ್ದಾರೆ. ಒಂದು ಪಕ್ಷದ ಕಾರ್ಯಕರ್ತರೆ ಇಷ್ಟು ಭ್ರಷ್ಟರಾದ್ರೆ ಇನ್ನು ಆ ಪಕ್ಷ ಹೇಗಿರ್ಬೋದು ಅಂಕಲ್? ಮಥುರಾ ಸಾಹೇಬ್ರೇ ನೋಡಿ, ನೀವು ಅವರುಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ, ಆರಾಮಾಗಿರಿ. ಏನ್ ಮಾತಾಡ್ತಾ ಇದ್ದೀರಾ ಎಲೆಕ್ಷನ್ ಅಂಕಲ್? ನನ್ನ ಈ ಬಡಕುಲು ದೇಹ, ಆ ಮೂರ್ ಜನ ದಾಂಡಿಗರು, ಅವ್ರು ನೋಡಿದ್ರ ಹೇಗಿದ್ದಾರೆ ಅಂತ? ನನ್ನ ಕತೆ ಮುಗದೇ ಹೋಗುತ್ತೆ ಅಷ್ಟೇನೆ. ಮಥುರಾ ಸಾಹೇಬ್ರೇ, ಕಾನೂನು ನಮ್ಮ ಜೊತೆ ಇರುವಾಗ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ತಿಳೀತೋ? ಮತ್ತೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಮಾತ್ರ ನಾವು ಕೈಗೆ ತಗೋಬಾರದು. ಇದು ಮಾದರಿ ನೀತಿ ಸಂಹಿತೆ ಅಂದ್ರೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ನ ಉಲ್ಲಂಘನೆ ಆಗತ್ತೆ ನಾವು ಹಾಗೆ ಮಾಡಿದ್ರೆ. ಹೌದಾ? ಮಾದರಿ ನೀತಿ ಸಂಹಿತೆಯಲ್ಲಿ ಇದೆಲ್ಲ ಬರುತ್ತಾ? ಹೌದು ಮಥುರಾ ಸಾಹೇಬ್ರೆ, ಈಗ ಮಾದರಿ ನೀತಿ ಸಂಹಿತೆ ಅನುಸಾರವಾಗಿ ಹಣ ಕೊಟ್ಟು ಓಟ್ ಖರೀದಿ ಮಾಡೋ ಪ್ರಯತ್ನ ಮಾಡೋದಾಗಲಿ ಅಥವಾ ಓಟ್ಗೋಸ್ಕರ ಮದ್ಯ ನೀಡೋದಾಗಲಿ ಇಲ್ಲ ಬೆದರಿಕೆ ಹಾಕೋದಾಗಲಿ ಇಲ್ಲ ಹೆದರಿಸಿ ಮಾತುಗಳಾಡೋದಾಗಲಿ, ಜೊತೆಗೆ ಈ ಫೇಕ್ ನ್ಯೂಸು ಅಥವಾ ಈ ಪೇಯ್ಡ್ ನ್ಯೂಸ್ ಅಂತ ಹೇಳ್ತೀವಲ್ಲ ಈ ಸುಳ್ಳು ಸುದ್ದಿಯನ್ನು ಹರಡೋದು, ಇವೆಲ್ಲವೂ ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ. ಮಥುರಾ ಸಾಹೇಬ್ರೆ ಇನ್ನೊಂದು ವಿಷಯ ಗೊತ್ತಾ, ಈ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಆ ಅಭ್ಯರ್ಥಿ ಜೈಲಿಗೆ ಹೋಗ್ಬೇಕಾಗತ್ತೆ, ಹಾಗೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶನೂ ಕಳ್ಕೋಬೇಕಾಗತ್ತೆ. ವಾವ್, ಈ ಕಾನೂನು ತುಂಬಾ ಚೆನ್ನಾಗಿದೆ. ಆದ್ರೆ ಎಲೆಕ್ಷನ್ ಅಂಕಲ್, ನನಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ನೋಡಿ, ಈ ಚುನಾವಣಾ ಆಯೋಗದ ಒಂದು ಆಪ್ ಇದೆ, ಇದಕ್ಕೆ ಸಿ ವಿಜಿಲ್ ಅಂತ ಕರೀತಾರೆ. ಈ ಸಿ ವಿಜಿಲ್ ಆಪ್ ಮೂಲಕ ನೀವು ಈ ರೀತಿಯ ಯಾವುದೇ ಅನ್ಯಾಯಗಳಾದ್ರೆ ಅದರ ವಿರುದ್ಧ ದೂರು ನೀಡಬಹುದಲ್ಲ. ಏನ್ ಹೇಳಿದ್ರಿ? ಸಿ ವಿಜಿಲ್ ಆಪ್ ಅಪ್ಪ. ಮಥುರಾ ಸಾಹೇಬ್ರೇ, ಈ ಸಿ ವಿಜಿಲ್ ಆಪ್ ಅಂದ್ರೆ ವಿಜಿಲೆಂಟ್ ಸಿಟಿಸನ್ ಅಂತ ಅರ್ಥ. ಅಂದ್ರೆ ಕನ್ನಡದಲ್ಲಿ ನಾವು ಜಾಗೃತ ಮತದಾರ ಅಂತ ಹೇಳ್ತೀವಿ. ಈ ಆಪ್ನಲ್ಲಿ ನೀವು ಈ ರೀತಿಯ ಯಾವುದೇ ಘಟನೆಗಳಾದ್ರೆ ಅದರ ಬಗ್ಗೆ ದೂರು ನೀಡಬಹುದು. ಹಾಗೇನೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನ ಉಲ್ಲಂಘನೆ ಮಾಡೋರ ವಿರುದ್ಧ ಕೂಡ ದೂರು ನೀಡಬಹುದು. ಇದು ತುಂಬಾ ಸುಲಭ. ಈ ಆಪ್ ನಲ್ಲಿ ನೀವು ಫೋಟೋ ಹಾಗೇನೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಷ್ಟೇ. ಸರಿ, ಆಮೇಲೆ? ಈ ಫೋಟೋ ಹಾಗೇನೆ ವಿಡಿಯೋ ಅಷ್ಟೇ ಅಲ್ಲ, ಆಡಿಯೋನು ಸಹ ಅಪ್ಲೋಡ್ ಮಾಡಬಹುದು. ಮತ್ತೆ ಇವಾಗ ಅವರೇನಾದ್ರೂ ನಿಮ್ಗೆ ಲಂಚ ಕೊಡ್ಲಿಕ್ ಬಂದ್ರೆ ಅವರ ಮಾತನ್ನ ನೀವು ರೆಕಾರ್ಡ್ ಮಾಡಿ ಈ ಆಪ್ ಗೆ ಅಪ್ಲೋಡ್ ಮಾಡಬೇಕು ಅಷ್ಟೇ ಮಥುರಾ ಸಾಹೇಬ್ರೇ. ವಾವ್ ಕಲ್ಪನಾ, ಏನ್ ಆಶ್ಚರ್ಯ, ಈ ರೀತಿ ಒಂದು ಆಪ್ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಆದ್ರೆ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ಆದ್ರೆ ಕಲ್ಪನಾ, ನನಗೆ ಈ ಜಂಜಾಟದಲ್ಲೆಲ್ಲ ಸಿಕ್ಕಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ಅವ್ರ ವಿರುದ್ಧ ದೂರು ನೀಡಿ ಅವ್ರಿಗೆ ಶಿಕ್ಷೆ ಆದರೆ ಆನಂತರ ಅವರು ಹೊರಗಡೆ ಬಂದ್ಮೇಲೆ ನನ್ ಮೇಲೆ ಸೇಟ್ ತೀರಿಸ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಬ್ಬಾ, ಇದೆಲ್ಲ ಜಂಜಾಟ ಅಲ್ಲ ಮಥುರಾ ಸಾಹೇಬ್ರೆ, ನೀವೇನ್ ಹೆದರ್ಕೋಬೇಡಿ. ನೋಡಿ, ಈ ಆಪ್ ನಲ್ಲಿ ಇನ್ನೊಂದು ಪ್ರಾವಿಷನ್ ಇದೆ. ಅದರಲ್ಲಿ ಏನಪ್ಪ ಅಂತಂದ್ರೆ, ನೀವು ನಿಮ್ಮ ಹೆಸರನ್ನ ತಿಳಿಸ್ದೇನೆ ದೂರು ಸಲ್ಲಿಸಬಹುದು, ಮೂಗರ್ಜಿ ಮೂಲಕ ದೂರು ಸಲ್ಲಿಸಬಹುದು. ಆಮೇಲೆ ನೀವು ದೂರು ನೀಡಿದ ಸುಮಾರು 100 ನಿಮಿಷದ ಒಳಗೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನೋಡಿ, ಇದ್ರ ಬಗ್ಗೆ ನಮ್ಮ ಚುನಾವಣಾ ಆಯೋಗದ ಡೈರೆಕ್ಟರ್ ಐಟಿ ಶ್ರೀ ಅಶೋಕ್ ಕುಮಾರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ, ನಿಮ್ಗೆ ಅವಾಗ ಸ್ವಲ್ಪ ಧೈರ್ಯ ಬರುತ್ತೆ. ಸರಿ. ಭಾರತ ನಿರ್ವಾಚನ ಆಯೋಗ ನೇ ಸಿ ವಿಜಿಲ್ ಆಪ್ ಕೋ ವಿಕಸಿತ ಕಿಯಾ ಹೈ. ಯಹ ಆಪ್ ಗೂಗಲ್ ಪ್ಲೇ ಸ್ಟೋರ್ ಯಾ ಆಪಲ್ ಸ್ಟೋರ್ ಸೇ ಡೌನ್ಲೋಡ್ ಕಿಯಾ ಜಾ ಸಕ್ತಾ ಹೈ. ಯಹ ನಾಗರಿಕೋ ಕೋ ನಿರ್ವಾಚನ ಕಾರ್ಯೋ ಸೇ ಜೋಡ್ನೆ ಕಾ ಸಶಕ್ತ ಮಾಧ್ಯಮ ಹೈ. ಸಿ ವಿಜಿಲ್ ಆಪ್ ಕೆ ದ್ವಾರಾ ನಾಗರಿಕ ಚುನಾವ್ ಪ್ರಕ್ರಿಯಾ ಕೆ ನಿಯಮೋ ಕೆ ಉಲ್ಲಂಘನ್ ಕಿ ಜಾನಕಾರಿ ನಿರ್ವಾಚನ ಆಯೋಗ ಕೋ ದೇತೆ ಹೈ. ಇಸ್ ಮಾಧ್ಯಮ ಸೇ ನಿರ್ವಾಚನ ಆಯೋಗ ತುರಂತ ಐಸೇ ಉಲ್ಲಂಘನ್ ಕರ್ನೆ ವಾಲೋ ಪರ್ ಸಹಿ ಕಾರ್ಯವಾಹಿ ಕರ್ತಾ ಹೈ ಔರ್ ಆಪ್ ಪರ್ ಸೂಚನಾ ದೇನೆ ವಾಲೆ ನಾಗರಿಕ ಕೋ ಇಸ್ಕಿ ಜಾನಕಾರಿ ಭಿ ದೇತಾ ಹೈ. ಇಸ್ ಆಪ್ ಕೆ ದ್ವಾರಾ ಭಾರತ ನಿರ್ವಾಚನ ಆಯೋಗ ಆಪ್ಕೋ ಏಕ್ ಸಜಗ ನಾಗರಿಕ ಬನ್ನೆ ಕಾ ಅವಸರ ಪ್ರದಾನ ಕರ್ತಾ ಹೈ. ಸಿ ವಿಜಿಲ್ ಆಪ್ ಕೋ ಡೌನ್ಲೋಡ್ ಕರೆ ಔರ್ ಉಲ್ಲಂಘನ್ ಕರ್ ರಹೆ ವ್ಯಕ್ತಿ ಯಾ ಘಟನಾ ಕಿ ಆಡಿಯೋ ವಿಡಿಯೋ ಭೇಜ್ ಕರ್ 100 ಮಿನಿಟ್ ಮೇ ಇಸ್ಕಾ ನಿವಾರಣ ಪಾಯೆ. ಜಬ್ ನಾಗರಿಕ ಸತರ್ಕ ರಹೆಂಗೆ ತಬ್ ಆಚಾರ ಸಂಹಿತಾ ಕಾ ಪಾಲನ್ ಕರಾನಾ ಭಾರತ ನಿರ್ವಾಚನ ಆಯೋಗ ಕೆ ಲಿಯೆ ಆಸಾನ್ ರಹೆಗಾ. ಹಾ, ಯಾ ಜರೂರಿ ಹೈ ಕಿ ಸಹಿ ಸೂಚನಾ ದೇನಾ ಭಿ ಪ್ರತ್ಯೇಕ ನಾಗರಿಕ ಕಾ ಕರ್ತವ್ಯ ಹೈ. ಇಸ್ಲಿಯೆ ಸಿ ವಿಜಿಲ್ ಪರ್ ಕೇವಲ ಸಹಿ ಘಟನಾ ಕಿ ಜಾನಕಾರಿ ದೇಕರ್ ಭಾರತ ನಿರ್ವಾಚನ ಆಯೋಗ ಕೆ ಇಸ್ ಸಮಾವೇಶಿ ಪ್ರಯಾಸ ಮೇ ಸಹಾಯತಾ ಕರೆ. ವಾವ್, ಒಳ್ಳೆ ಮಾಹಿತಿಯನ್ನ ತಿಳಿಸಿದ್ರು ಚುನಾವಣಾ ಆಯೋಗದ ಡೈರೆಕ್ಟರ್ ಐಟಿ ಅಶೋಕ್ ಕುಮಾರ್ ಅವರು, ಅಲ್ವಾ ಅಂಕಲ್? ಹೌದಮ್ಮ. ನಿಜಕ್ಕೂ ಈ ಆಪ್ ನಮ್ಮನ್ನ ಮತ್ತಷ್ಟು ಪವರ್ಫುಲ್ ಮಾಡುತ್ತೆ, ಜೊತೆಗೆ ಚುನಾವಣೆನ ಪಾರದರ್ಶಕಗೊಳಿಸುತ್ತೆ. ಆದ್ರೆ ನಮ್ಮ ಮಥುರಾ ಸಾಹೇಬ್ರು ಎಲ್ಗೋ ಹೊರಟ್ರಲ್ಲ ಇವಾಗ. ಎಲ್ಲಿಗೆ ಹೊರಟ್ರಿ ಮಥುರಾ ಸಾಹೇಬ್ರೆ? ಪ್ಲೇ ಸ್ಟೋರ್ ನಲ್ಲಿ ಈ ಸಿ ವಿಜಿಲ್ ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ, ಹಾಗೇನೆ ಈ ಭ್ರಷ್ಟ ಜನರ ವಿರುದ್ಧ ದೂರು ನೀಡೋದಕ್ಕೆ. ಹೌಸಲೆ ಕಿ ಬಾತ್ ರಹೆ ಜ್ಞಾನ ಕಾ ದೀಪ ಜಲೆ ಚುನೌತಿ ವಿಕರಾಲ ಭಲೆ ಊಚಾ ರಹೆ ಸ್ವಾಭಿಮಾನ ಸಬ್ ಕಾ ಊಚಾ ಹೋ ಸ್ವಾಭಿಮಾನ ಚಲೋ ಮತದಾನ ಆಓ ಕರೆ ಮತದಾನ. ನಮ್ಮ ಕಲ್ಪನಾ ಮತ್ತು ಎಲೆಕ್ಷನ್ ಅಂಕಲ್ ನಮಗೆ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ್ರಲ್ವಾ? ಹೌದು. ಕೇಳುಗರೆ, ನೀವು ಸಿ ವಿಜಿಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬಯಸಿದ್ರೆ ನೀವು ಟೋಲ್ ಫ್ರೀ ನಂಬರ್ 1950ಗೆ ಕಾಲ್ ಮಾಡಿ ಸಹಾಯವನ್ನ ಪಡಿಬಹುದು. ಆದರೆ ಭಾರತಿ, ಇದು ಪಕ್ಷದ ಅಥವಾ ಅಭ್ಯರ್ಥಿಯ ವಿರುದ್ಧದ ದೂರಿನ ಬಗ್ಗೆ ಏನೋ ಆಯ್ತಮ್ಮ. ಹಾಗೆಯೇ ನಾವು ಕೂಡ ಒಬ್ಬ ಪ್ರಾಮಾಣಿಕ ಮತದಾರರಾಗಿ ನಮ್ಮ ಕರ್ತವ್ಯವನ್ನು ಕೂಡ ನಿಭಾಯಿಸಬೇಕಲ್ವೇ? ಹೌದು ಭಾರತ್, ಸರಿಯಾಗಿ ಹೇಳಿದೆ. ನೋಡು, ಈ ಹಲವಾರು ಮತದಾರರು ಎರಡು ವೋಟರ್ ಐಡಿಗಳನ್ನ ಇಟ್ಕೊಂಡಿರ್ತಾರೆ, ಅದರ ದುರುಪಯೋಗವನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಸಿ ವಿಜಿಲ್ ಆಪ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ, ವಿನಾಕಾರಣ ದೂರನ್ನ ನೀಡಬೇಡಿ. ಭಾರತ ಚುನಾವಣಾ ಆಯೋಗ ನೀಡಿರೋ ಈ ಸೌಲಭ್ಯವನ್ನ ಗೌರವಿಸಿ ಮತ್ತು ನಿಖರವಾದ ದೂರನ್ನ ಮಾತ್ರ ನೀಡಿ. ಖಂಡಿತವಾಗಿ, ಇಂದಿನ ತಂತ್ರಜ್ಞಾನದ ಮೂಲಕ ಸಿ ವಿಜಿಲ್ ಅಂದ್ರೆ ಜಾಗೃತ ಮತದಾರರಾಗುವಂತದ್ದು ಕೂಡ ತುಂಬಾ ಅವಶ್ಯಕವಾಗಿದೆ. ಭಾರತ್, ಈಗ ನಮ್ಮ ಕೇಳುಗರು ಏನನ್ನ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ಅಂತ ಕೇಳುವಂತಹ ಸಮಯ. ಮೈ ಕರ್ನಾಟಕ ಧಾರವಾಡ ಸೆ ವೀರನ್ ಗೌಡ ಪಾಟೀಲ್ ಬೋಲ್ ರಹಾ ಹೂ. ಏ ಮತದಾತ ಜಂಕ್ಷನ್ ಕಾರ್ಯಕ್ರಮ ಐಸಾ ಉಪಯೋಗಿ ಹೈ ಕಿ ಇಸ್ಮೇ ಹಮ್ ಬಹುತ್ ಕುಚ್ ಜಾನೆ ಕೋ ಮಿಲ್ ರಹಾ ಹೈ. ಅಬ್ ತಕ್ ಹಮ್ ಜಿತ್ನೆ ಜಾನ್ತೆ ಥೆ ವೋ ಬಹುತ್ ಕಮ್ ತಾ. ಅವರ ಸೆಲೆಬ್ರಿಟಿ ಕಾ ಬಹುತ್ ಅಚ್ಚಾ ಸಂದೇಶ ಸುನ್ನೆ ಮೇ ಮಿಲ್ ರಹಾ ಹೈ. ಏ ಐಸಾ ಈ ಚಲ್ತಾ ರಹೆ ಏ ಮೇರಾ ಶುಭ ಕಾಮನಾ ಹೈ ಮತದಾತ ಜಂಕ್ಷನ್ ಕಾರ್ಯಕ್ರಮ ಕೋ. ಮೈ ಇಸ್ ಕಾರ್ಯಕ್ರಮ ಮೇ ಏ ಕವಿತಾ ಸುನಾವುಂಗಾ. ಭಾರತ ಮೇ ಹೈ ಜನ್ ಸರ್ಕಾರ ಹಮ್ ಸಬ್ ಮಿಲ್ಕೆ ಕರೆಂಗೆ ಇಸ್ಕೋ ಔರ್ ವಿಸ್ತಾರ್. ಸಭಿ ಕೋ ಚಲಾನಾ ಹೈ ಮತದಾನ ಕಾ ಅಧಿಕಾರ್. ವೋಟರ್ ಜಂಕ್ಷನ್ ಹೈ ಇಸ್ಮೇ ಸದಾ ತಯಾರ್. ಭಾಗ ಲೇನಾ ಹೈ ಇಸ್ಮೇ ಹಮ್ ಸಬ್ ಕೋ ಹರ್ ಬಾರ್. ಧನ್ಯವಾದ್. ಜೈ ಹಿಂದ್. ಈಗ ಎಪಿಸೋಡ್ 15ರಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳುವಂತ ಸಮಯ ಬಂದೇ ಬಿಡ್ತು ನೋಡು. ಹಾ ಕೇಳುಗರೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ ನಮಗೆ ತುಂಬಾನೇ ಖುಷಿ ಕೊಟ್ಟಿದೆ. ಭಾರತ್, ಕಳೆದ ವಾರ ಕೇಳಿದ ಪ್ರಶ್ನೆ ಏನಾಗಿತ್ತು? ಕಳೆದ ಬಾರಿ ಪ್ರಶ್ನೆ ಇದಾಗಿತ್ತು ಭಾರತಿ. ಏನದು? ಚುನಾವಣಾ ಸಮಯದಲ್ಲಿ ಪ್ರಚಾರ ಪ್ರಸಾರ ವಸ್ತುಗಳ ಮೇಲೆ ಗಮನ ವಹಿಸುವ ಜಿಲ್ಲಾ ಮಟ್ಟದ ಸಮಿತಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಮೀಡಿಯಾ ಸರ್ಟಿಫಿಕೇಶನ್ ಮತ್ತು ಮಾನಿಟರಿಂಗ್ ಕಮಿಟಿ ಅಂದರೆ MCMC. ಉತ್ತರ ಏನು ಅಂತ ಕೇಳುಗರೆ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಈಗ ವಿಜೇತರ ಹೆಸರನ್ನ ಘೋಷಿಸುವಂತಹ ಸಮಯ. ಅದಕ್ಕೆ ಮುಂಚೆ ನಿಮಗೆಲ್ಲ ಒಂದು ಸಲಹೆ, ನಮಗೆ ತುಂಬಾ ಜನ ಕೇಳುಗರು ಪತ್ರವನ್ನ ಬರೀತಾ ಇದ್ದಾರೆ, ಅದರಲ್ಲಿ ತುಂಬಾ ಜನ ಸರಿಯಾದ ಉತ್ತರವನ್ನು